ಕರೆಕ್ಟ್. ಅದೇನಾಯ್ತು ಅಂದ್ರೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ಮೊದ್ಲೆಲ್ಲ ಈ ಆರೋಗ್ಯ ಸೇವೆನ ಉಪಯೋಗಿಸ್ಕೊಳ್ಳೋರು ಬಹಳ ಕಡಿಮೆ ಇದ್ರು. 100 ಏನು ಒಂದು 10-20 ಜನ ತೀರ ಅವಶ್ಯಕತೆ ಇದೆಯೋ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆದ್ರೆ ಈಗ ಕೋವಿಡ್ ಸಮಯದಲ್ಲಿ 100% ಮೀರ್ಬಿಡ್ತು. ಅಂದ್ರೆ ಒಬ್ಬವನೇ 2-3 ಸಾರಿ ಹೋಗಕ್ ಶುರು ಮಾಡಿದ್ರು. ಅಂದ್ರೆ 100 ಜನ ಇದ್ರೆ 100 ಜನನು ಹೋದಾಗ 100 ಜನಕ್ಕೂ ನಾವು ಈಗ ತ್ಯಾಜ್ಯಗಳ ಅವಶ್ಯಕತೆ ಬೇಕಾತು. ಈಗ ಒಂದ್ 1 syringe ತಗೊಳ್ಳಿ, ಒಂದ್ ಸೂಜಿನೇ ಬೇಕು ಅಂತ 100 ಜನಕ್ಕೂ ಸೂಜಿ ಬೇಕಾತಲ್ಲ. ಅದೇ ತರ ಎಲ್ಲದೂ ಅವಶ್ಯಕತೆ ಬೇಕಾತು. ಹಂಗಾಗಿ ಈ ತ್ಯಾಜ್ಯನ ನಿರ್ವಹಣೆ ಮಾಡೋದು ಮತ್ತೆ ಇವರು ಎಲ್ಲೆಂದ್ರಲ್ಲಿ ಬಿಸಾಕೋದು ಕೋವಿಡ್ ಒಂದು ಸಮಸ್ಯೆ ಏನಾಯ್ತು ಹೇಳ್ತೀನಿ. ಕೋವಿಡ್ ಒಂದು ನಮ್ಗೆ ಪಬ್ಲಿಕ್ ಹೆಲ್ತ್ ಚಾಲೆಂಜ್, ಅದು ನಮ್ಗೆ ಎಲ್ಲರಿಗೂ ಒಂದು ವಿಚಿತ್ರವಾದ ಸನ್ನಿವೇಶ. ನಾವೆಲ್ಲರೂ ಹೆಂಗೋ ಫೈಟ್ ಮಾಡಿ ಬಂದಿದೀವಿ, ಬದುಕುಳಿದವರು ಪಾಪ ಬದುಕುಳಿದೇ ಇರೋರು ಎಷ್ಟೋ ಜನನು ಇದಾರೆ. ಅದು ಒಂದಾದ್ರೆ ಎನ್ವಿರಾನ್ಮೆಂಟ್ ನಮ್ಗೆ ತುಂಬಾ ಚಾಲೆಂಜ್ ಆಯ್ತು. ಯಾಕೆ ಮೆಡಿಕಲ್ ವೇಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಹೇಗೆ ಅಂದ್ರೆ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳಿಗೂ ಅವ್ರಿಗೂ ಭಯ ಇತ್ತು. ನಾವ್ ಯಾಕಂದ್ರೆ ಅವ್ರು ಟ್ರೀಟ್ ಮಾಡ್ತಿರೋದು ಕೋವಿಡ್ ಪೇಷಂಟ್ ಡೈರೆಕ್ಟ್ ಆಗಿ, ಎಷ್ಟು ಡಾಕ್ಟರ್ಗಳು ಕೂಡ ಅದಕ್ಕೆ ತುತ್ತಾಗಿರೋದು ಒಂದು ಪ್ರಶ್ನೆ. ಅಂದ್ರೆ ಅವ್ರಿಗೂ ತುಂಬಾ ಭಯ ಇದ್ರಿಂದ ಎಲ್ಲರೂ ಡಬಲ್ ಡಬಲ್ ಮಾಸ್ಕ್ ಡಬಲ್ ಹಾಸ್ಪಿಟಲ್ ಅಲ್ಲಿ ಉಪಯೋಗಿಸೋದಿರಲಿ, ಪೇಷಂಟ್ ಕೂಡ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬಿಟ್ರು, ಮನೆಗಳಲ್ಲಿ ಉಪಯೋಗಿಸೋದು ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿ ಎಲ್ಲಿಂದ್ರ ಲೆಸಿಯರು, ಅಟ್ ಲೀಸ್ಟ್ ಹಾಸ್ಪಿಟಲ್ ಅಲ್ಲಿ ನಾವು ಎಲ್ಲೋ ಶೇಖರಣೆ ಮಾಡಿ ಅದಕ್ಕೆ ಒಂದು ಕೋವಿಡ್ ಲೇಬಲ್ ಅಂತ ಹಾಕಿ ಕಳಿಸ್ತಾ ಇದ್ವಿ. ಆಲ್ಮೋಸ್ಟ್ ನಮ್ಗೆ ಅಂಕಿ ಅಂಶದ ಪ್ರಕಾರ 6 times ಜಾಸ್ತಿ ಆಗಿತ್ತು. ನಾವ್ ಏನು ಒಂದ್ ಹಾಸ್ಪಿಟಲ್ ಅಲ್ಲಿ 100 kg ಪ್ರೊಡ್ಯೂಸ್ ಆಗ್ತಿತ್ತು, ಅದೇ ಹಾಸ್ಪಿಟಲ್ ಅಲ್ಲಿ 600 kg ಆಗ್ತಾ ಇತ್ತು. ಹಂಗ ಲೆಕ್ಕ ಹಾಕೊಳ್ಳಿ ಎಷ್ಟಾಗಿರ್ಬೋದು. ಸುಮಾರು 8 million ಮೆಟ್ರಿಕ್ ಟನ್ ಆಫ್ ಪ್ಲಾಸ್ಟಿಕ್ಸ್ ಇದು ಸಮುದ್ರಕ್ಕೆ ಹೋಗಿದೆವು ಪ್ರತಿ ವರ್ಷ ಅಂತ ಅಂಕಿ ಅಂಶಗಳು ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಅದು ಪ್ರಭಾವ ಬೀರ್ತು. ಆ ಭಯ ಏನಿತ್ತು ನಮ್ ಮೊದ್ಲಿನಲ್ಲಿ, ಏನೇ ಬಂದ್ರು ಕೋವಿಡ್ ವಾರ್ಡ್ ಇಂದ ಎಲ್ಲಾ ತಗೊಂಡೋಗಿ ಒಂದೇ ಎಲ್ಲೋಗಿ ಹಾಕ್ಬಿಡ್ತಿದ್ವಿ. ಆದ್ರೆ ನಮ್ಗೇನ್ ಗೊತ್ತಿರ್ಲಿಲ್ಲ ಅದು ಪ್ಲಾಸ್ಟಿಕ್ ವೇಸ್ಟ್ ಇನ್ಫೆಕ್ಟೆಡ್ ಅನ್ಬಿಟ್ಟು ತಗೊಂಡೋಗಿ ಎಲ್ಲ ಎಲ್ಲೋ ಹಾಕ್ತಿದ್ವಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ AK ಚಕ್ರವರ್ತಿ. ನಿಮ್ ಎಲ್ಲರಿಗೂ ಹವಾಮಾನ ಮಿತ್ರದು ಈ 18th ಸೆಷನ್ ಹವಾಮಾನ ಮಿತ್ರಗೆ ಸ್ವಾಗತಿಸ್ತಾ ಇದ್ದೀನಿ. ಸುಮಾರು ಜನ ನಮಗೆ ಪ್ರಶ್ನೆ ಕೇಳಿದ್ದಾರೆ 17th ಸೆಷನ್ದು, ಅದರದ್ದು ವಿವರ ನಿಮಗೆ ನಾನು ಈಗ ಕೊಡ್ತಾ ಇದ್ದೀನಿ. ಈಗ ಸನ್ನ ನಿಂಗಪ್ಪ ಅವರು ರಾಮದುರ್ಗ ತಾಲೂಕು ಬೆಳಗಾವಿಯಿಂದ ಹೇಳ್ತಾ ಇದ್ದಾರೆ. ಅವ್ರ ಹತ್ರ 5 acres ಇದೆ, 5 acres ಸಹ ಅವರು ಸೂರ್ಯಕಾಂತಿ ಬೆಳೆಸಿದ್ದಾರೆ. ಈ ಸಲ ಅವ್ರಿಗೆ ಮಳೆ ಜಾಸ್ತಿ ಪ್ರಭಾವದಿಂದ ಸಾಕಷ್ಟು ತೇವಾಂಶ ಜಾಸ್ತಿ ಇತ್ತು ಅವರ ಹೊಲದಲ್ಲಿ. ಸೊ ಅದಕ್ಕೆ ಅವ್ರಿಗೆ ಸಾಕಷ್ಟು ಏನಂದ್ರೆ ರೋಗಗಳು ಬಂತು. ಆ ರೋಗದಲ್ಲಿ ಈ ಬೂದಿ ರೋಗ ಅಂತ ಏನು ಬರುತ್ತೆ ಅದು ಬಹಳ ಹೆಚ್ಚಿಗೆ ಕಂಡು ಬರ್ತಾ ಇತ್ತು. ಅದರಿಂದ ಅವ್ರಿಗೆ 20-50% ಅವ್ರಿಗೆ ನಷ್ಟ ಆಯಿತು. ರವಿ ಅವರು ಅವರು ಹುಬ್ಳಿ ತಾಲೂಕು ಧಾರವಾಡ ಇಂದ ನಮಗೆ ತಿಳಿಸಿದ್ದಾರೆ. ಅವರು ಈ ಸಲ ಮುಸ್ಕಿನ ಜೋಳ 4 acres ಬೆಳೆಸಿದ್ದಾರೆ, ಆಮೇಲೆ ಭತ್ತ 3 acres, ಸೋಯಾ ಅವರೆ ನಾವು ಏನು ಕರಿತೀವಿ ಅದು 2 acres, ಆಮೇಲೆ ಶೇಂಗಾ 1 acres ಅವರು ಬೆಳೆಸಿದ್ದಾರೆ. ಈ ಸಲ ಅವ್ರಿಗೆ ಮಳೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವಾಗ ಬಂದಿಲ್ಲ. ಇದರಿಂದ ಅವ್ರಿಗೆ ಏನಾಗುತ್ತೆ, ನಿರಂತರ ಮಳೆಯಿಂದ ಸಾಕಷ್ಟು ಅವ್ರಿಗೆ ಇಳುವರಿ ಕಡಿಮೆ ಆಯಿತು. ಆಮೇಲೆ ಅವ್ರಿಗೆ ಒಳ್ಳೆ ರೇಟು ಸಿಕ್ಕಿಲ್ಲ ಅವರು ಇದಕ್ಕೆ ಪದಾರ್ಥಕ್ಕೆ. ಅದಕ್ಕೆ ಅವರು ಏನಾಗಿದೆ, ಯಾವಾಗ ಕಟಾವು ಬಂತು, ಯಾವಾಗ ಈ ಬೆಳೆಯಲ್ಲೆಲ್ಲ ಕಟಾವು ಬಂತು ಆವಾಗ ಸಾಕಷ್ಟು ತೇವಾಂಶ ಇತ್ತು. ಅದರಿಂದ ಅವ್ರಿಗೆ ಈ ಸಲ ಸಾಕಷ್ಟು ಲಾಸ್ ಆಗಿದೆ ಅಂತ ತಿಳಿಸಿದ್ದಾರೆ. 15-40% ಇಳುವರಿ ಅವ್ರಿಗೆ ಕಡಿಮೆ ಸಿಕ್ಕಿದೆ. ಆಮೇಲೆ ಏನು ಗುಣಮಟ್ಟದ ಈಲ್ಡುನು ಅವ್ರಿಗೆ ಸಿಕ್ಕಲಿಲ್ಲ ಈ ಸಲ ಅಂತ ನಮಗೆ ತಿಳಿಸಿದ್ದಾರೆ. ಉಮೇಶ್ ಹಳಿಯಾಲ್ ಹಳಿಯಾಲ್ ತಾಲೂಕು ಕಾರವಾರಿಂದ ನಮಗೆ ತಿಳಿಸಿದ್ದಾರೆ. ಅವರು ವ್ಯವಸಾಯ 10 acres ಮಾಡ್ತಾರೆ. ಈ ಸಲ ಅವ್ರಿಗೆ ಮಳೆ ಬಹಳ ಕಡಿಮೆ ಬಂತು ಅಂತ ಹೇಳ್ತಾರೆ. ಈಗ ಸರಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ವೀಕ್ಷರೆ, ನಮಗೆ ಹೆಚ್ಚು ಮಳೆ ಬಂದಿದೆ. ಬಟ್ ಈ ಸಲ ಕಾರವಾರನಲ್ಲಿ ಮಳೆ ಕಡಿಮೆ ಬಂದಿದೆ ಈ ಸಲ. ಅದಕ್ಕೆ ಅವ್ರಿಗೆ ಸ್ಪೆಷಲಿ ಈ ಬೆಸ್ ಕಾಲದಲ್ಲಿ ಬಂದುಬಿಟ್ರೆ ಅವ್ರಿಗೆ ಈ ಟಿಲ್ಲರಿಂಗು ಆಮೇಲೆ ಈ ಕಾಲ್ ತುಂಬೋದು ಅದೆಲ್ಲ ಬಹಳ ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ನಮಗೆ ಅವ್ರು ತಿಳಿಸಿದ್ದಾರೆ. ಆಮೇಲೆ ಅವ್ರಿಗೆ 30% ಇಳುವರಿ ಕಡಿಮೆ ಆಗಿದೆ ಅಂತ ನಮಗೆ ತಿಳಿಸಿದ್ದಾರೆ. ಆಮೇಲೆ ಹೇಮಾ ರೆಡ್ಡಿ ಅವರು ಚಿತ್ತಾಪುರ ತಾಲೂಕು ಕಲಬುರಗಿ ಡಿಸ್ಟ್ರಿಕ್ಟು, ಅವರೇನು ನಮಗೆ ತಿಳಿಸಿದ್ದಾರೆ ಅಂದರೆ ಅವರು ಈ ತೊಗರಿ 3 acres ಬೆಳೆಸಿದ್ದಾರೆ. ಆಮೇಲೆ ಬೆಂಗಾಲ್ ಗ್ರಾಮ್ ಚಿಕ್ಪಿ ಅಂತ ನಾವು ಏನು ಹೇಳ್ತೀವಿ 2 acres ಅವರು ಬೆಳೆಸಿದ್ದಾರೆ. ಈ ಸಲ ಅವ್ರಿಗೆ ಸಾಕಷ್ಟು ತೇವಾಂಶ ಜಾಸ್ತಿ ಇತ್ತು, ಆಮೇಲೆ ಟೆಂಪರೇಚರ್ನು ಜಾಸ್ತಿ ಇತ್ತು. ಇದರಿಂದ ಏನಾಯ್ತಂದ್ರೆ ತೊಗರಿಗೆ ಸಾಕಷ್ಟು ಪೆಟ್ ಬಿದ್ದಿದೆ.

ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ನಾನು ಡಾಕ್ಟರ್ ಸಾಲಿಯಾ, ಮೂಳೆ ತಜ್ಞ, ಸಿಟಿ ಆಸ್ಪತ್ರೆ ಹೊಸಪೇಟೆ. ಇದೇ ತಿಂಗಳು ದಿನಾಂಕ 25 ಮತ್ತು 26ರಂದು ಡಯಾಬಿಟಿಕ್ ಫುಡ್ ಸ್ಕ್ರೀನಿಂಗ್ ಅಂದರೆ ಮಧುಮೇಹ ಪಾದದ ತಪಾಸಣಾ ಶಿಬಿರವನ್ನು ಸಿಟಿ ಆಸ್ಪತ್ರೆ ಹೊಸಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ದಿನಾಂಕ 25ರಂದು ಡಯಾಬಿಟಿಸ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲು ವಾಕಥಾನ್ ವ್ಯವಸ್ಥೆ ಮಾಡಲಾಗಿದೆ. ಈ ನಡಿಗೆ ವಿಜಯನಗರ ಕಾಲೇಜಿನಿಂದ ಪ್ರಾರಂಭಗೊಂಡು KV ಮೂಲಕ ಸಿಟಿ ಆಸ್ಪತ್ರೆಗೆ ಕೊನೆಗೊಳ್ಳುತ್ತದೆ. ಡಯಾಬಿಟಿಸ್ ತಡೆಯುವಂತಹ ಕಾಯಿಲೆ, ಎಲ್ಲರೂ ದಯವಿಟ್ಟು ಬನ್ನಿ, ಭಾಗವಹಿಸಿರಿ. ಲೆಟಸ್ ವಾಕ್, ಲೆಟಸ್ ಟಾಕ್, ಲೆಟಸ್ ಬೀಟ್ ಡಯಾಬಿಟಿಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಆಸ್ಪತ್ರೆ, ಡ್ಯಾಮ್ ರಸ್ತೆ, ಹೊಸಪೇಟೆ. ಮೊಬೈಲ್ ಸಂಖ್ಯೆ 776-007-7777. ಕೇಳಿ ರೈತರಿಗೆ ಸಲಹೆಯನ್ನ. ಪೋಷಕಾಂಶ ನಿರ್ವಹಣೆಯಲ್ಲಿ ಕೀಟ ರೋಗ ಬಾಧೆಯನ್ನು ಕಡಿಮೆ ಮಾಡೋದ್ರಲ್ಲಿ ಪಂಚಗವ್ಯ ಅಂತ ಇದೆ. ಇದು ಮುಖ್ಯವಾಗಿ ಜವಾರಿ ಆಕ್ಳನ 5 ಪದಾರ್ಥಗಳು ಅಂದ್ರೆ ಹಾಲು, ಮೊಸರು, ಬೆಣ್ಣೆ ಮತ್ತೆ ಗೋಮೂತ್ರ ಮತ್ತು ಸಗಣಿ, ಇವುಗಳ ಜೊತೆಗೆ 1 ಡಜನ್ ಕಳಿತ ಬಾಳೆಹಣ್ಣು ಮತ್ತೆ 3 ಲೀಟರ್ ಎಳನೀರು, 3 ಲೀಟರ್ ಬೆಲ್ಲದ ನೀರು ಹಾಗೂ ಉಳಿದ 200 ಲೀಟರ್ ನೀರು, ಇದಿಷ್ಟು ಪದಾರ್ಥಗಳನ್ನ ಸಂಗ್ರಹಣೆ ಮಾಡಿಟ್ಕೊಂಡು ಈ 1 ಕೆಜಿ ತುಪ್ಪ ಮತ್ತು 1 ಕೆಜಿ ಸಗಣಿಯನ್ನ ಚೆನ್ನಾಗಿ ಮಿಶ್ರಣ ಮಾಡಿ 2 ದಿನಗಳ ಕಾಲ ಒಂದು ಪಾತ್ರೆಯಲ್ಲಿ ಶೇಖರಣೆ ಮಾಡಿಡಬೇಕು. 2 ದಿನ ಆದ್ಮೇಲೆ ಉಳಿದ ಎಲ್ಲ ಪದಾರ್ಥಗಳನ್ನ ಅದ್ರ ಜೊತೆಗೆ ಚೆನ್ನಾಗಿ ಕಲಸಿ ಒಂದು ಡ್ರಮ್ನಲ್ಲಿ 25 ದಿವಸಗಳ ಕಾಲ ಇಡಬೇಕಾಗುತ್ತೆ. ಇಲ್ಲಿ ಕೂಡ ನಾವು ಏನ್ ಜೀವಾಮೃತವನ್ನ ಹೇಗೆ ಬೆಳಗ್ಗೆ ಮತ್ತೆ ಸಂಜೆ ಒಂದೇ ದಿಕ್ಕಿನಲ್ಲಿ ತಿರುಗಿಸ್ತೇವೋ ಅದೇ ರೀತಿ ಈ ಪಂಚಗವ್ಯವನ್ನು ಕೂಡ ತಿರುಗಿಸಬೇಕಾಗುತ್ತೆ. ಈ ಒಂದೇ ದಿಕ್ಕಿನಲ್ಲಿ ತಿರುಗಿಸೋದ್ರಿಂದ ಇಲ್ಲಿ ಕೂಡ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಯಥೇಚ್ಛವಾಗಿ ನಮಗೆ ಸಿಗುತ್ತೆ. ಹಾಗಾಗಿ ಸಗಣಿ ಮತ್ತೆ ಗೋಮೂತ್ರದಲ್ಲಿ ನಮಗೆ ಮಣ್ಣಿಗೆ ಮತ್ತೆ ಬೆಳೆಗೆ ಬೇಕಾದಂತಹ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿಗೆ ಸಿಗೋದ್ರಿಂದ ಇದನ್ನ ಹೆಚ್ಚಿಗೆ ಉಪಯೋಗ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು, ಈ ಪಂಚಗವ್ಯವನ್ನು ಕೂಡ ನಾವು ಪ್ರತಿ 15 ದಿನಕ್ಕೊಮ್ಮೆ ನಮ್ಮ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಏನ್ ಹೂವು ಉದುರುವಿಕೆ ಅಥವಾ ಚೆನ್ನಾಗಿ ಕಾಯಿ ಕಚ್ಚತಾ ಇಲ್ಲ ಅಂತ ಹೇಳ್ತಿರ್ತಾರೆ ನಮ್ಮ ರೈತರು, ಮತ್ತೆ ಜಳ್ಳಾಗುವಂತದ್ದು ಇವುಗಳನ್ನೆಲ್ಲ ತಪ್ಪಿಸುತ್ತೆ. ಮತ್ತೆ ಇಳುವರಿ ಹೆಚ್ಚಿಸೋ ನಿಟ್ಟಿನಲ್ಲಿ ಪಂಚಗವ್ಯ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಸ್ಯಜನ್ಯ ಕೀಟನಾಶಕಗಳು ನಮಗೆ ಯಥೇಚ್ಛವಾಗಿ ಬೇವು ಸಿಗುತ್ತೆ. ಈ ಬೇವಿನ ಬೀಜದ ಕಷಾಯ ತಯಾರು ಮಾಡ್ಕೊಳ್ಳೋಕೆ ನಮ್ಮ ರೈತರು ಮುಂದೆ ಬರಬೇಕಾಗುತ್ತೆ. ಇದನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೂರ್ವ ಸಿದ್ಧತೆಯಾಗಿ ಬೇವಿನ ಕಷಾಯ ಕೂಡ ತಯಾರು ಮಾಡ್ಕೊಳ್ಬಹುದು. ಇದು ತುಂಬಾನೇ ಅವರಿಗೆ ಈಸಿ ಮತ್ತೆ ಯಾವುದೇ ರೀತಿ ಖರ್ಚಿರಲ್ಲ, ಯಾಕಂದ್ರೆ ತಳಿವಾಗಿ ಬೇವು ನಮಗೆ ಸಾಕಷ್ಟು ಸಿಗೋದ್ರಿಂದ ಬೇವಿನ ಬೀಜ 2 ಕೆಜಿ ತಗೊಂಡು ಇದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಅದನ್ನ ಗಂಟು ಕಟ್ಟಿ 1-2 ಲೀಟರ್ ನೀರಿನಲ್ಲಿ 2 ದಿನಗಳ ಕಾಲ ಅದನ್ನ ಪೂರ್ತಿ ನೆನೆಸಿಟ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಂಡು ಅದರ ವಿಷದ ಅಂಶವೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದು ಕೂಡ ನಮಗೆ ಕೀಟ ಮತ್ತು ರೋಗ ಬಾಧೆಗೆ ತುಂಬಾನೇ ಹೆಚ್ಚು ಇದನ್ನ ಕೊಡುತ್ತೆ. ಇದಕ್ಕೆ 1 ಸ್ಪೂನ್ ಸೋಪಿನ ಪುಡಿಯನ್ನ ಮಿಶ್ರಣ ಮಾಡ್ಕೊಳ್ಬಹುದು. ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ನೀರಿನಲ್ಲಿ ಚೆನ್ನಾಗಿ ಕಲಿಯುತ್ತೆ. ಇದಕ್ಕೆ ಮತ್ತೆ 100 ಲೀಟರ್ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಬೆಳೆಗಳಿಗೆ ರೋಗ ಬಾಧೆ ಮತ್ತೆ ಕೀಟ ಬಾಧೆಗಳನ್ನು ತಪ್ಪಿಸ್ಲಿಕ್ಕೆ ಸಿಂಪಡಣೆ ಮಾಡೋದ್ರಿಂದ ಬೇವಿನ ಕಷಾಯ ಕೂಡ ಒಂದು ಉತ್ತಮವಾದ ತುಂಬಾನೇ ಸಸ್ಯಜನ್ಯ ಕೀಟನಾಶಕವಾಗಿ ಉಪಯೋಗ ಆಗುತ್ತೆ. ನಮ್ಮ ಸುತ್ತಮುತ್ತಲೂ ಸಿಗುವಂತಹ ದಶಪಾನೀಯ ಮಾಡ್ಕೊಳ್ಬಹುದು. ನೈಸರ್ಗಿಕವಾಗಿ ಸಿಗುವಂತಹ ಔಷಧಿ ಗುಣಗಳುಳ್ಳ ಸಸ್ಯಗಳನ್ನ ಆಯ್ಕೆ ಮಾಡಿಕೊಂಡು 10 ರೀತಿಯಲ್ಲಿ, ಉದಾಹರಣೆಗೆ ಬೇವಿರಬಹುದು, ಲಂಟಾನ ಅಂತ ಇರ್ಬೋದು, ಅಥವಾ ಹೊಂಗೆ ಅಂತ ಇರ್ಬೋದು, ಮತ್ತೆ ಚದುರಂಗ, ಮತ್ತೆ ವಿಷಮದಾರಿ, ಎಕ್ಕೆ ಎಲೆ, ಮತ್ತೆ ಲಕ್ಕಿ ಪತ್ರೆ, ಇವುಗಳನ್ನೆಲ್ಲ ಒಂದೊಂದು ಕೆಜಿ ಸೊಪ್ಪುಗಳನ್ನ ತಗೊಂಡು ಒಂದು ಗೋಣಿತಾಟ ಅಥವಾ ಕಾಟನ್ ಬಟ್ಟೆ ಇರ್ಬೋದು ಇದ್ರೊಳಗೆ ಹಾಕಿ ಅದನ್ನ ಚೆನ್ನಾಗಿ ಗಂಟು ಕಟ್ಟಿಬಿಟ್ಟು ಒಂದು 10 ಲೀಟರ್ ಗೋಮೂತ್ರದಲ್ಲಿ ಇದನ್ನ ಕೂಡ 15 ದಿನದಿಂದ 20 ದಿನಗಳ ಕಾಲ ಅದನ್ನು ನೆನೆಸಿ ಇಡೋದ್ರಿಂದ ಸಸ್ಯಗಳಲ್ಲಿರುವಂತಹ ವಿಷಕಾರಿ ಗುಣಗಳೆಲ್ಲವೂ ಕೂಡ ಗೋಮೂತ್ರದಲ್ಲಿ ಬಿಟ್ಕೊಳ್ಳುತ್ತೆ. ಇದು ಕೂಡ ನಮಗೆ ಮತ್ತೆ ಸಸ್ಯಜನ್ಯ ಕೀಟನಾಶಕವಾಗಿ ಉತ್ತಮ ಒಂದು ಪರಿಣಾಮವನ್ನ ಕೂಡ ಬೀರುತ್ತೆ. 1 ಲೀಟರ್ಗೆ 10 ಲೀಟರ್ ನೀರನ್ನ ಸೇರಿಸಿಕೊಂಡು ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ರೋಗಬಾಧೆ ಮತ್ತೆ ಕೀಟಬಾಧೆಗಳನ್ನು ಕೂಡ ತಪ್ಪಿಸಲಿಕ್ಕೆ ದಶಪಾನೀಯ ಕೂಡ ಒಂದು ಉತ್ತಮವಾದದ್ದು ಅಂತ ಹೇಳಬಹುದು. ಇದುವರೆಗೂ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ನಾನು ಡಾಕ್ಟರ್ ಸಾಲಿಯಾ, ಮೂಳೆ ತಜ್ಞ, ಸಿಟಿ ಆಸ್ಪತ್ರೆ, ಹೊಸಪೇಟೆ. ಇದೇ ತಿಂಗಳು ದಿನಾಂಕ 25 ಮತ್ತು 26ರಂದು ಡಯಾಬಿಟಿಕ್ ಫುಡ್ ಸ್ಕ್ರೀನಿಂಗ್ ಅಂದರೆ ಮಧುಮೇಹ ಪಾದದ ತಪಾಸಣಾ ಶಿಬಿರವನ್ನು ಸಿಟಿ ಆಸ್ಪತ್ರೆ ಹೊಸಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ದಿನಾಂಕ 25ರಂದು ಡಯಾಬಿಟಿಸ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲು ವಾಕಥಾನ್ ವ್ಯವಸ್ಥೆ ಮಾಡಲಾಗಿದೆ. ಈ ನಡಿಗೆ ವಿಜಯನಗರ ಕಾಲೇಜಿನಿಂದ ಪ್ರಾರಂಭಗೊಂಡು KV ಮೂಲಕ ಸಿಟಿ ಆಸ್ಪತ್ರೆಗೆ ಕೊನೆಗೊಳ್ಳುತ್ತದೆ. ಡಯಾಬಿಟಿಸ್ ತಡೆಯುವಂತಹ ಕಾಯಿಲೆ, ಎಲ್ಲರೂ ದಯವಿಟ್ಟು ಬನ್ನಿ, ಭಾಗವಹಿಸಿರಿ. ಲೆಟಸ್ ವಾಕ್, ಲೆಟಸ್ ಟಾಕ್, ಲೆಟಸ್ ಬೀಟ್ ಡಯಾಬಿಟಿಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಆಸ್ಪತ್ರೆ, ಡ್ಯಾಮ್ ರಸ್ತೆ, ಹೊಸಪೇಟೆ. ಮೊಬೈಲ್ ಸಂಖ್ಯೆ 776-007-7777. ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ, ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ. ಈ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೇಳಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211-00 ಅಥವಾ 2000-993 SD ಕ್ರಮಾಂಕ 083-94. ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ಈ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಮಾತಾಡ್ ಮಾತಾಡ್ ಕನ್ನಡ. ಟೆಲಿಕ್ವಿಜ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮ ಬುದ್ಧಿಗೊಂದು ಟಾನಿಕ್, ಮನರಂಜನೆಗಾಗಿ, ಜ್ಞಾನಾರ್ಜನೆಗಾಗಿ. ಪ್ರತಿ ಕೊನೆಯ ಶನಿವಾರ ಹೊರತುಪಡಿಸಿ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ತಪ್ಪದೆ ಕೇಳಿ ಭಾಗವಹಿಸಿ, ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211-00 ಹಾಗೂ 2000-993 SDD ಕ್ರಮಾಂಕ 08394. ನಾನು ಡಾಕ್ಟರ್ ಸಾಲಿಯಾ, ಮೂಳೆ ತಜ್ಞ, ಸಿಟಿ ಆಸ್ಪತ್ರೆ, ಹೊಸಪೇಟೆ. ಇದೇ ತಿಂಗಳು ದಿನಾಂಕ 25 ಮತ್ತು 26ರಂದು ಡಯಾಬಿಟಿಕ್ ಫುಡ್ ಸ್ಕ್ರೀನಿಂಗ್ ಅಂದರೆ ಮಧುಮೇಹ ಪಾದದ ತಪಾಸಣಾ ಶಿಬಿರವನ್ನು ಸಿಟಿ ಆಸ್ಪತ್ರೆ ಹೊಸಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ದಿನಾಂಕ 25ರಂದು ಡಯಾಬಿಟಿಸ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲು ವಾಕಥಾನ್ ವ್ಯವಸ್ಥೆ ಮಾಡಲಾಗಿದೆ. ಈ ನಡಿಗೆ ವಿಜಯನಗರ ಕಾಲೇಜಿನಿಂದ ಪ್ರಾರಂಭಗೊಂಡು KV ಮೂಲಕ ಸಿಟಿ ಆಸ್ಪತ್ರೆಗೆ ಕೊನೆಗೊಳ್ಳುತ್ತದೆ. ಡಯಾಬಿಟಿಸ್ ತಡೆಯುವಂತಹ ಕಾಯಿಲೆ, ಎಲ್ಲರೂ ದಯವಿಟ್ಟು ಬನ್ನಿ, ಭಾಗವಹಿಸಿರಿ. ಲೆಟಸ್ ವಾಕ್, ಲೆಟಸ್ ಟಾಕ್, ಲೆಟಸ್ ಬೀಟ್ ಡಯಾಬಿಟಿಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಆಸ್ಪತ್ರೆ, ಡ್ಯಾಮ್ ರಸ್ತೆ, ಹೊಸಪೇಟೆ. ಮೊಬೈಲ್ ಸಂಖ್ಯೆ 776-007-7777. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211-00 ಅಥವಾ 2000-993 SDD ಕ್ರಮಾಂಕ 08394. ತಪ್ಪದೆ ಕೇಳಿ ಭಾಗವಹಿಸಿ ನೇರ ಫೋನ್ ಇನ್ ಆಟ ಹುಡುಕಾಟ. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಗಾನ ಯಾನ ಗೀತೆಯ ಹುಡುಕಾಟ ಮೋಜಿನ ಆಟ ಎಲ್ಲರ ಮನೆ ಮನ ತಣಿಸುವ ಮಂದಾರದ ಆಟ ಗೀತ ಮಂದಾರ. ಪ್ರತಿ ತಿಂಗಳ 4ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, STD ಕ್ರಮಾಂಕ 08394. ಕೇಳಿ ನೇರ ಫೋನಿನ್ ಗೀತಮಂದಾರ.